ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವ ಕುರಿತು ಕಡ್ಡಿರಾಂಪುರ ಗ್ರಾಮದ ರೈತರಾದ ಗುರುನಾಥ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಂತರ ಕೃಷಿ ಗೀತೆಗಳನ್ನು ಪ್ರಸಾರ ಮಾಡುವೆವು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ರಾಂಪುರ ಗ್ರಾಮದ ರೈತರಾಗಿರ್ತಕ್ಕಂಥ ಈಡಿಗರ ಗುರುನಾಥ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ, ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಗುರುನಾಥ್ ಅವರೇ. ನಮಸ್ಕಾರ ಸರ್. ಗುರುನಾಥ್ ಅವರೇ, ಎಷ್ಟು ವರ್ಷ ವಯಸ್ಸು ನಿಮಗೆ? ವಯಸ್ಸು ಸರ್ 62 ಸರ್. ಮಕ್ಕಳು? ಮಕ್ಕಳಿಲ್ಲ ಸರ್ ನಮಗೆ. ಹಾಂ ಹಾಂ, ಸಾಕೊಂಡಿದ್ದೆ ಸರ್. ನಿಮ್ಮ ತಮ್ಮನ ಮಗನ ನೀವು ಸಾಕೊಂಡಿದ್ದೀರಿ? ದತ್ತಕ ತಗೊಂಡಿದ್ದೀರಿ. ನಿಮ್ಮ ಮೂಲ ವೃತ್ತಿ ಇದೇ ರೈತ ವ್ಯವಸಾಯ ಸರ್? ವ್ಯವಸಾಯ ಯಾವಾಗಲಿದ್ದೆ ವ್ಯವಸಾಯ ಸರ್ ನಮ್ಗೆ. ಹಾಂ, ಅಂದರೆ ನಿಮ್ಮ ತಂದೆಯವ್ರ ಕಾಲದಿಂದಲೂ ವ್ಯವಸಾಯ ಇದೆ? ನಿಮ್ಮ ತಂದೆ ಕಾಲದ್ದೇ ವ್ಯವಸಾಯ. ಏನೇನು ಬೆಳೀತಾ ಇದ್ರು? ಕಬ್ಬು, ಬೇಳೆ ಸರ್, ಶೇಂಗಾ, ಭತ್ತ ಸರ್. ಆಗ ನಿಮ್ಮ ತಂದೆಯವ್ರ ಕಾಲದಲ್ಲಿ? ನಮ್ಮ ತಂದೆಯವ್ರ ಕಾಲದ ಬರೀ ಕಬ್ಬು ಸರ್. ಅಲ್ಲ, ಕಬ್ಬು, ಭತ್ತ ಸರ್, ಮಸೂರಿ, ಪೊನ್ನಿ ಅಂತ ಸರ್ ಅವ್ರ ಕಾಲದೊಳಗೆ ನೆಲ್ಲು. ಪೊನ್ನಿ? ಪೊನ್ನಿ ನೆಲ್ಲು ಅಂತಾರೆ ತಮಿಳ್ನಾಡಲ್ಲಿ. ಬಂದಿತ್ತು ಬೀಜ ಅದು. ಅದೆಂಥ ವಿಶೇಷ ಅದು? ಅದು ಇದು ನಮ್ಮದು ಬಂಗಾರ ಕಡ್ಡಿ ನೆಲ್ಲು ಅಂತ ಬರುತ್ತೆ ಸರ್, ಮಸೂರಿ ಅಂತ ಒಂದು ಬರ್ತದೆ ಸರ್, ಅದು ಪೊನ್ನಿ ಅಂತ ತಮಿಳ್ನಾಡಲ್ಲಿ ತರಿಸಿದ್ರು ಸರ್ ನಮ್ಮ ಕಡ್ರಾಂಪುರ ರೈತರು. ಇಲ್ಲಿ ಊಟಕ್ಕೆ ಇತ್ತ ಅದು? ಊಟಕ್ಕೆ ಚೆನ್ನಾಗಿ ಸರ್, ಪೊನ್ನಿ ನೆಲ್ಲು ಅಂದರೆ ಬಂಗಾರ ಕಡ್ಡಿ, ಪೊನ್ನಿ, ದುಡ್ಡು ಮೊಸರು ಅಂದರೆ ಊಟಕ್ಕೆ ಚಲೋ ನೆಲ್ಲು ಸರ್ ಅದು. ಸೂಪರ್ ಆಗಿ ಸರ್ ಅದು. ಈಗಲೂ ಅದು ಇದೆಯಾ ತಳಿ? ಇವಾಗ ತೆಗೆದುಬಿಟ್ರು ಸರ್, ಇವಾಗ ಬರೀ ಸೋನ ಮಸೂರಿ 1010 ಇದೆ ಸರ್. ಸೋನ ಮೊಸರು ಆದರೆ ಮನೆಗೆ ಇಟ್ಕೋಣ ಸರ್, ಅದು ರೋಗ ಜಾಸ್ತಿ ಸರ್. ಯಾವುದಕ್ಕೆ? ಸೋನ ಮೊಸರಿಗೆ. ಯಾಕೆ, ಏನು ರೋಗ ಜಾಸ್ತಿ ಅಂದರೆ ಭಾಳ ಇದು ಹೊಡಿಬೇಕು ಸರ್, ನಾಶ. ಔಷಧ ಜಾಸ್ತಿ ಹೊಡಿಬೇಕು ಸರ್ ಅದಕ್ಕೆ. ಇಲ್ಲದ್ರೆ ಯಾವ್ದು ಬೆಳೀತೈತ್ರಿ? ನಾವು ಕಬ್ಬು ಜಾಸ್ತಿ ಸರ್. ಅಲ್ಲ, ಭತ್ತದಲ್ಲಿ? ಭತ್ತ ಸ್ವಲ್ಪ ಕಡಿಮೆ ಸರ್, ಯಾವುದೋ ಒಂದು 1/2 ಎಕರೆ ಮನೆ ಪೂರ್ತಿ ಹಾಕೊಂಡು ಸರ್ ಅಷ್ಟೇ. ಮನೆ ಪೂರ್ತಿ ಸರ್. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? 3 ಎಕರೆ ಕಬ್ಬು ಐತೆ ಸರ್, ಅಂದರೆ 1/2 ಎಕರೆ ಗದ್ದೆ ಹಚ್ಕೊಂತೀವಿ ಸರ್ ಮನೆಗೆ. 3 ಎಕರೆ ಇದೆ? 3 ಎಕರೆ ಇದೆ. 1/2 ಎಕರೆ ನೀವು ಮನೆಗೆ ಭತ್ತ ಬೆಳೆ? ಭತ್ತ ಬೆಳ್ಕಂತ ಸರ್ ಮನೆಗೆ. ಪ್ರತಿ ವರ್ಷ ಮನೆಗೆ ಬೇಕು ಸರ್. ಕಬ್ಬು ಯಾವ ತಳಿ ಆಯ್ಕೆ ಮಾಡ್ಕೊಂಡು? ಇದೆ ಸರ್, 517 ಐತಲ್ಲ ಸರ್, ಅದೇ 517 ಐತಲ್ಲ ಸರ್, ಅದೇ. ಏನು ಇದ್ರ ವಿಶೇಷ? ಅದು ಕೊಬ್ಬು ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಅದು ಟನೇಜ್ ಕೂಡ ಬೆಸ್ಟ್ ಕೊಡುತ್ತೆ ಸರ್. 517 ತಳಿ ಪರಿಚಯವಾಗಿ ಎಷ್ಟು ವರ್ಷ ಆಯ್ತು? ಇವಾಗ ಒಂದು 2 ವರ್ಷ ಸ್ಟಾರ್ಟ್ ಆಗಿ ಸರ್. ಅದು ಅದಕ್ಕಿಂತ ಮೊದಲು ಯಾವುದಿತ್ತು? ಇದೇ ಒಂದು ಬೆಲ್ಲದರಾಜನ್ ಸರ್, ಜೈ ಭೀಮ ಅವೇ ಸರ್ ಫಸ್ಟ್. ಬೆಲ್ಲದರಾಜ ತಳಿಗೂ 517 ತಳಿಗೂ ಏನು ವ್ಯತ್ಯಾಸ ಕಂಡುಕೊಂಡಿದ್ರಿ? ಇದು ಸ್ವಲ್ಪ ಕೊಬ್ಬು ಬೆಳೆ ಜಾಸ್ತಿ ಬರುತ್ತೆ ಸರ್. ಅದು ಬೆಲ್ಲದರಾಜ ಸ್ವಲ್ಪ ಬೆಳೆ ಕಡಿಮೆ ಸರ್. ಇದು ಹೈಟ್ ಬೇಸ್ ಬರುತ್ತೆ ಸರ್, 2 ಕೋಲು 2.5 ಕೋಲು ಕೊಬ್ಬು ಬರುತ್ತೆ ಸರ್ ಹೈಟ್. ಓಹೋ, ಬೆಲ್ಲದರಾಜ ಕಬ್ಬನ್ನು ಆಗೇನು ಬೆಳೀತಾ ಇದ್ರಲ್ಲ, ಅದು ಕಾರ್ಖಾನೆಗೆ ಹೋಗ್ತಿತ್ತಾ ಅಥವಾ ಇಲ್ಲಿ ನೀವು ಬೆಲ್ಲ ತಯಾರಿಕೆ ಮಾಡ್ಲಿಕ್ಕೆ ಹೋಗ್ತಿತ್ತು? ಕಾರ್ಖಾನೆಗೆ ಕುಡಿದ್ರು ಸರ್, ಬೆಲ್ಲಕ್ಕೆ ಕೊಡ್ತಿದ್ವಿ ಸರ್. ಇಲ್ಲೇ ಮಲ್ಪುಗುಡಿ ಗಾಣಗೋ ಕೊಡ್ತಿದ್ವಿ ಸರ್, 1700 ಟನ್. ಈಗ 517 ಸಹಿತ ಕಾರ್ಖಾನೆಗೆ ಹೋಗುತ್ತೆ? ಕಾರ್ಖಾನೆ ಎಲ್ಲಿ ಕಳಿಸ್ತಾರೆ ಹೆಚ್ಚಾಗಿ? ಸಿರುಗುಪ್ಪ ಜಾಸ್ತಿ ಸರ್. ಫಸ್ಟ್ ಎಲ್ಲ ಶ್ಯಾಮನೂರು ಶಿವಶಂಕರ್ ಫ್ಯಾಕ್ಟ್ರಿ ಕೂಡ ಹೋದ್ ಸರ್, ಅವಾಗ ದಾವಣಗೆರೆ ಕಡೆಗೆ ಇಲ್ಲಿದ್ದ. ಈಗ ಹೆಚ್ಚಾಗಿ ಇಲ್ಲೇ ಸಿರುಗುಪ್ಪಕ್ಕೆ, ಸಿರುಗುಪ್ಪ ಹತ್ರ ಇತ್ತು ಸರ್, ಸಿರುಗುಪ್ಪ ಹೋಗ್ತಾ ಇವಾಗ. ನಿಮ್ಮಲ್ಲಿ ಸಕ್ಕರೆ ಕಾರ್ಖಾನೆ ಇತ್ತು ಮೊದಲಿಗೆ? ಇಲ್ಲಿ ಇತ್ತು ಸರ್, ಹೊಸಪೇಟೆ ಫ್ಯಾಕ್ಟ್ರಿ ಬಂದ್ ಮಾಡಿಬಿಟ್ಟು ಸರ್. ರೈತರಿಗೆ ಭಾರಿ ಕಷ್ಟ ಸರ್ ಇವಾಗ. ಎಷ್ಟು ವರ್ಷಗಳಿಂದ ಬಂದಾಗಿದ್ದು? ಅಯ್ಯೋ, ಇವಾಗ ಒಂದು 10 ವರ್ಷ ಮೇಲೆ ಆಗುತ್ತೆ ಸರ್. ಅದು ಜಾಸ್ತಿ ಆಗಿತ್ತು ಸರ್ ಅದು ಫ್ಯಾಕ್ಟ್ರಿ ಬಂದಾಗಿ. ಆಗೆಲ್ಲ ಸಮಸ್ಯೆ ಆಯ್ತು ನಿಮಗೆ? ಅವಲಿದ್ದು ಸಮಸ್ಯೆ ಭಾಳ ಸಮಸ್ಯೆ ಸರ್ ಇವಾಗ, ರೈತರಿಗೆ ಭಾರಿ ಕಷ್ಟ ಇವಾಗ. ಸಕ್ಕರೆ ಕಾರ್ಖಾನೆ ಹತ್ರ ಇದ್ರೆ ನಿಮಗೆ ಯಾವ ರೀತಿಯ ಉಳಿತಾಯ ಆಗ್ತದೆ ಸರ್? ಫ್ಯಾಕ್ಟ್ರಿದು ಖರ್ಚು ಕಡಿಮೆ ಆಗ್ತದಲ್ಲ ಸರ್. ಸಿರುಗುಪ್ಪ ಅಂದರೆ ದೂರಲ್ಲ, ಇದಾಗ್ತದೆ ಚಾರ್ಜ್ ಇದಾಗ ಕಡಿಮೆ ಬರ್ತದೆ ಇಲ್ಲಿ ಆದ್ರೆ ಹತ್ರ ಇದ್ರೆ. ಈಗ ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಗೆ ಹತ್ತಿರದಲ್ಲಿ ಸಕ್ಕರೆ ಕಾರ್ಖಾನೆ ಮುಂದೆ ಆಗುತ್ತೆ ಅಂತ ಹೇಳ್ತಿದ್ರೆ ನಿಮ್ಗೆ ಇದರಿಂದ ಅನುಕೂಲ ಆಗುತ್ತೆ? ಆಗ್ತದೆ ಅಂತ ಹೇಳ್ತಾರೆ ಸರ್, ಅಂತಂದ ಮೇಲೆ ಹತ್ತಿರದಾಗ ಆಗ್ತದೆ ಅಂತ ಹೇಳ್ತಾರೆ ಸರ್. ಅದು ಅನಿವಾರ್ಯ ಆಗ್ಬೇಕಂದ್ರೆ ಕಾಯ್ಬೇಕು ಸರ್ ಅಷ್ಟೇ. ಈಗ 517 ಕಬ್ಬಿಗೆ ಏನು ಸಮಸ್ಯೆಗಳು ಜಾಸ್ತಿ ಕಾಣ್ತವೆ? ಸಮಸ್ಯೆ ಏನಿಲ್ಲ ಸರ್, ಅದಕ್ಕೆ ಒಂದು ರೋಗ ಮಾತ್ರ ಇರ್ತದೆ ಸರ್, ಗರಿ ರೋಗ, ಉಣ್ಣಿ ರೋಗ ಅಂತ. ಯಾವಾಗ ಬರ್ತದೆ ಅದು? ಅದು ಒಳ್ಳೆ ಕಡೆ ಮೂವ್ಮೆಂಟ್ನಾಗ ತೊಗೊಳ್ತದೆ ಸರ್, ಅದು ಕಡೆ ಮೂವ್ಮೆಂಟ್ನಾಗ ತೊಗೊಳೋದು ಸರ್. ಅದು ಆಗೇನು ಸಮಸ್ಯೆ ಆಗುತ್ತೆ? ಅವಾಗೇನು ಸಮಸ್ಯೆ ಏನಿಲ್ಲ ಸರ್, ಸ್ವಲ್ಪ ಎಣ್ಣೆ ಗಿಡ ನಾಶ ಹೊಡೆದ್ಬಿಟ್ರೆ ಇದಾಗ್ಬಿಡುತ್ತೆ ಸರ್. ಪೌಡ್ರ ಗಿಡ್ರ ಹಾಕಿದ್ರೆ ಅವಾಗೆಲ್ಲ. ಅಂದರೆ ಕಬ್ಬು ಕಟಾವಿಗೆ ಬಂದಾಗ ಬರುತ್ತಲ್ಲ? ಬರ್ತಾ ಕಟಾವಿಗೆ ಬಂದಾಗ. ಬೆಳಗ್ಗೆನ ತೊಂದರೆ ಮಾಡಲಿಕ್ಕೆ ತೊಂದರೆ ಏನಾಗಲ್ಲ ಸರ್, ಆ ಟೈಮಿಗೆ ಬಂದಾಗ ಅವು ಔಷಧ ಹೊಡ್ಲೇಬೇಕು ಸರ್. ಹೌದಾ? ಕಬ್ಬು ಇದಾಗ ಚೇಂಜ್ ಆಗ್ಬಿಡ್ತು ಸರ್ ಅದು. ಓಹೋ, ಕಟಾವ್ ಮಾಡೋ ಟೈಮಲ್ಲಿ ಚೇಂಜ್ ಆಗ್ಬಿಡ್ತು? ಚೇಂಜ್ ಆಗ್ಬಿಡ್ತು ಕಬ್ಬು, ಇಳುವರಿ ಕಡಿಮೆ ಆಗ್ಬಿಡ್ತು ಸರ್, ಟನೀಸ್ ಕಡಿಮೆ ಆಗ್ಬಿಡ್ತದೆ. ಓಹೋ, ಅದೊಂದು ನಮೂನೆ ಆಗ್ಬಿಡ್ತಾರೆ, ಕಬ್ಬನೇ ಒಂದು ಚೇಂಜ್ ಆಗ್ಬಿಡ್ತದೆ ಅಲ್ಲಿ. ಆ ತೂಕನೇ ಕಡಿಮೆ ಆಗ್ಬಿಡ್ತು ಸರ್ ರೋಗ ಬಂದ್ರೆ. ಇದು ಆಗಿತ್ತ ನಿಮಗೆ? ಆಗಿತ್ತು ಸರ್, ಸಾಕಷ್ಟು ಸಲ ಆಗಿದೆ ಸರ್. ಮತ್ತೆ ಅಷ್ಟರಾಗೆ ನಾವು ಕಟಾವ್ ಮಾಡ್ಕೊಂಬಿಡೋಕೆ ಸರ್. ಅದು ಬಂದಿದೆ ಅಂತೇಳಿ ಹೆಂಗೆ ಗೊತ್ತಿಡ್ತೀವಿ? ಅಲ್ಲೇ ನಾವು ಗರಿ ಅಲ್ಲಿ ಕಾಣಿಸ್ತಾರ, ಅದಲ್ಲೇ ಬೆಳ್ಳಗೆ ಗರಿ ಮೇಲೆ ಅಡಿಯಾಗಿ ಕುಂತ್ಬಿಟ್ಟಿರ್ತದೆ ಸರ್. ಗರಿ ಕುಂತ್ಬಿಟ್ಟಿರ್ತದೆ ಸರ್, ಅವಾಗ ನಾವು ಪಂಪ್ ತಂದು ಸ್ಪ್ರೇ ಮಾಡ್ಬೇಕು ಸರ್. ತುಂಬ ಹೈಟ್ ಬೆಳೆದಿರ್ತದೆ? ಹೈಟ್ ಆದ್ರೆ ಮದ್ರೆ ಬಡಿಬೇಕು ಸರ್. ಅದು ಬಿಡುಗಡಿಲ್ಲ, ಹಂಗೆ ಕಂಡ ನೀರು ಸಿಡಿದ್ರು ಕೂಡ ಹಂಗೆ ಹೊಡಿಬೇಕು ಸರ್. ನೀವು ಈ ಔಷಧಿ ಹೊಡಿಯುವಾಗ ಏನಾದರೂ ಮಾಸ್ಕ್ ಗೀಸ್ಕೋ ಹಾಕೊಳ್ತಾರೆ? ಮಾಸ್ಕ್ ಹಾಕಿದ್ರೆ ಸರ್, ಟವಲ್ ಒಂದು ಕಡೆಗೆ ಇಷ್ಟು ಕಟ್ಕೊಂಡಿರ್ತಾರೆ ಅಷ್ಟೇ. ಹೌದಾ? ಕಣ್ಣೊಂದೆ ಬಿಟ್ಟು ಅದೆಲ್ಲ ವಿಷಯ ಇರ್ತದಲ್ವ? ಏನು ಮಾಡೋಕ್ಕಾಗಲ್ಲ ಸರ್, ರೈತ ಮಾಡಿದ್ರೆ ಇದಿಲ್ಲ ಸರ್, ಮತ್ತೆ ಜೀವನ ಮತ್ತೆ ಇಲ್ಲದ್ರೆ ಆಗೋದಿಲ್ಲ ಸರ್. ಸರಿ, ಈಗ ಎಕರೆಗೆ 517 ಇಳುವರಿ ಎಷ್ಟು ಬರ್ತದೆ ಸರ್? ನಾವು ಎಷ್ಟು ನಾವು ಅದಕ್ಕೆ ಇದು ಬೆಳೆಸ್ತೀವಿ ರೊಕ್ಕ ಅದಕ್ಕೆ ಹಾಕ್ತೀವಿ ಅಷ್ಟು ಟನ್ ಇಸ್ಕೊಂಡು 40-45 ಅಂದರೆ ಗಗ ಸರ್. 45 ಬೆಳಿಬೇಕಾದ್ರೆ ಪುಣ್ಯ ಸರ್. ಅದು ಎಷ್ಟು ಬರ್ತಿತ್ತು ಬೆಲ್ಲದರಾಜ? ಬೆಲ್ಲದರಾಜನ ಅಷ್ಟೇ ಸರ್. ಅದು ಇದು ಇದನ್ನು ಸ್ವಲ್ಪ ಪರ್ವಲ್ ಸರ್. ಇದು ಬೆಲ್ಲದರಾಜ ಕಡಿಮೆ ಎತ್ತರ ಬರ್ತದೆ? ಎತ್ತರ ಬರ್ತದೆ, ಮಿನಿಮಮ್ 50 ಟನ್ ಬೆಳೀತದೆ ಸರ್. ಇದು ಅಂದ್ರೆ ಬೆಲ್ಲದರಾಜ ಇಷ್ಟು ಬೆಳೀತಲ್ಲ ಸರ್, ಅದು 35 ಒಳಗೆ ಇದಾರೆ ಸರ್. ಅದು ಇದು ಪರ್ವಲ್ ಸರ್ ಇದು. ಈಗ ನಿಮಗೆ ಕಬ್ಬನ್ನು ನೀವೇನು ಕಾರ್ಖಾನೆಗೆ ಕಳಿಸ್ತಿರಲ್ವಾ, ಪೇಮೆಂಟ್ ಸಿಸ್ಟಮ್ ಹೇಗಿದೆ? ಪೇಮೆಂಟ್ ಸಿಸ್ಟಮ್ ಸರ್, ಒಂದು ತಿಂಗಳು ಸರ್ ಅವ್ರು ಕೊಡ್ಬೇಕಂದ್ರೆ ಒಂದು ತಿಂಗಳು ಇಲ್ಲಿ ಒಂದು ಆಫೀಸ್ ಮಾಡಿರ್ತಾರೆ ಹೊಸಪೇಟೆಗೆ ಸರ್. ಆ ಆಫೀಸ್ಗೆ ಹೋಗ್ಬೇಕು ಸರ್ ನಾವು ಈ ತಿಂಗಳು ಅಂದ್ರೆ ಅವ್ರು ನಮಗೆ ಅಲ್ಲಿ ಇದು ಮಾಡ್ತಾರೆ ಸರ್. ಆ ದುಡ್ಡು ಬಂತಂತ ನಮ್ಗೆ ಇದು ಬಂದಿರ್ತಾರೆ ಸರ್, ಅವಾಗ ಹೋಗಿ ಇಲ್ಲಿ ಪೇಮೆಂಟ್ ಇಲ್ಲೇ ಕೊಡ್ತಾರೆ ಸರ್. ಹೊಸಪೇಟೆ ಒಂದು ರೂಮ್ ಮಾಡಿರ್ತಾರೆ. ನಿಮ್ಗೆ ಅಕೌಂಟಿಗೆ ಹಾಕಲ್ಲ? ಹಾಕ್ತಾರೆ, ಅಕೌಂಟಿಗೆ ಕೂಡ ಹಾಕ್ತಾರೆ ಸರ್, ಒಂದ್ಸಲ ಕರೆಸಿ ಅಲ್ಲೇ ಕೊಟ್ಬಿಡ್ತಾರೆ ಸರ್ ಪೇಮೆಂಟ್. ಸರ್, ಈಗ ನಿಮ್ಮ ಕಬ್ಬಿನಿಂದ ವರ್ಷಕ್ಕೆ ಎಷ್ಟು ಆದಾಯ ಇದೆ ಸರ್? ನೋಡಿ, ನಾವು ಅಷ್ಟು ಖರ್ಚು ಮಾಡಿ ನಾವು ಉಳಿಸ್ಕೋಬೇಕಂದ್ರೆ 15-20 ಸಾವಿರ ಸಿಗಬೇಕಂದ್ರೆ ಕಷ್ಟ ಸರ್. ಒಂದ್ಸಲ 20,000 ಅಂದ್ರೆ ಗಗನ, 20,000 ಅಂದ್ರೆ ಗಗನ ಆಗತ್ತೆ ಒಂದ್ಸಲ ಅಂತ ಸರ್ ಎಕರೆಗೆ. ಎಕರೆ ಮತ್ತೆ ಏನೋ ಗುತ್ತಿಗೆ ಮಾಡ್ತಾನೆ, ಇನ್ನೊಂದು ಹೊಲ ಹಿಡ್ಕೊಂಡಂದ್ರೆ ಒಂದೊಂದ್ಸಲ ಲಾಸ್ ಆಗ್ತಾನೆ ಸರ್. ಲಾಸ್ ಅವ್ರಿಗೂ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಲ್ಲ ಸರ್. 10 ಟನ್ನಿಂದ ಅವ್ರಿಗೆ ಕೊಡ್ಬೇಕಾಗ್ತದೆ. ಮನೆ ಗದ್ದೆ ಇದ್ರೆ ಮಾತ್ರ ವರ್ಕೌಟ್ ಆಗ್ತದೆ ಸರ್, ಗುತ್ತಿಗೆ ಮಾಡಿದವ್ರು ಈ ಕಾಲದಾಗ ಆಗೋದಿಲ್ಲ ಸರ್. ಕೃಷಿಯಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಿದೆ ಅಂತ ಹೇಳ್ತಾರೆ. ಹೌದಾ? ಅಯ್ಯೋ, ಕಾರ್ಮಿಕರು ದೊಡ್ಡ ಕತೆ ಸರ್, ಡಿಮ್ಯಾಂಡ್ ಸರ್, ಕೂಲಿಂಗ್ ಮಾತ್ರ ಡಿಮ್ಯಾಂಡೆ. ನಿಮಗೆ ಯಾವ್ಯಾವ ಕೆಲಸಕ್ಕಾಗಿ ಕಾರ್ಮಿಕರು ಬೇಕಾಗ್ತಾರೆ? ಕಾರ್ಮಿಕರು ಕಳೆತೆಗೆ ಕಾರ್ಮಿಕರು ಬೇಕೇ ಬೇಕು ಸರ್, ಕಾರ್ಮಿಕರು ಇಲ್ಲದ್ರೆ ಕೆಲಸ ಆಗೋದಿಲ್ಲ ಸರ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೀವು ಕೃಷಿಯಲ್ಲಿ ತೊಡ್ಕೊಳ್ತೀರಿ ಸರ್? ಇರೋದು ಇಬ್ಬರೇ ಸರ್, ನಾವು ಕೃಷಿಯಾಗಿ ಮಾಡೋಕೆ ಹೋದ್ರೆ ಇಬ್ಬರೇ, ಇಬ್ರು ಮಾಡೋಕೆ ಎಲ್ಲಿದ್ದಾಗ ಆಗಲ್ಲ. ಇಬ್ರು ನಾವು ಒಂದು ಮೂಲೆಗೆ ತಕೊಂಡು ಇನ್ನೊಂದು ಮೂಲೆಗೆ ಬಂದಿರ್ತದೆ ಸರ್ ಕಸ. ನಾನು ಕಬ್ಬು ಬೆಳೆದಂಗ ಬೇಸಿಗೆ ಸರ್. ಹಂಗಾಗಿ ನೀವು ಲೇಬರ್ಸ್ನ ಡಿಪೆಂಡ್ ಆಗಲೇಬೇಕು, ತಗೊಳ್ಳೇಬೇಕು ಸರ್. ಅರ್ಜೆಂಟ್ ಮಾಡ್ಕೋಬೇಕಂದ್ರೆ ತಗೊಳ್ಳೇಬೇಕು ಸರ್. ಲೇಬರ್ಸ್ ಎಷ್ಟಿದೆ ಇಲ್ಲಿ ಈ ಭಾಗದಲ್ಲಿ ಕೂಲಿ? ಕೂಲಿ ಸರ್ 150 ರೂಪಾಯಿ ಒಂದು ಲೇಬರಿಗೆ ಕೊಡ್ತಾರೆ ಸರ್. ಅದು ಬೆಳಿಗ್ಗೆ 8-9 ಗಂಟೆ ಕೈಡು ಸರ್, 1 ಗಂಟೆಗೆ ಮುಗಿದು. ಟೈಮಿಗೆ ಟೈಮಿಂಗ್ ಸರ್, ಅದೇ ಮೊಬೈಲ್ ಟೈಮ್ ನೋಡ್ತಾರೆ, ಟೈಮ್ ರೈಟ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಸರ್. ನಾವು ಅತಿ ಏನೇನು ಇದು ಮಾಡೋಕ್ಕೋರು ನಾಳೆ ಬರೋದಿಲ್ಲ. ಏನು ಏನು ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ ಸರ್. ಸುಮ್ಮನೆ ಅವ್ರ ಮುಂದೆ ಕುಂತಿರ್ಬೇಕು ಅಷ್ಟೇ. ಮಾಡ್ರಿ ಅಂಬೋದು ಒಂದು ಕಷ್ಟ. ಏ ಹೆಚ್ಚಿಂದ ಆತಪ್ಪ ನಿಂದು, ಇವರೇ ಇಲ್ದ ರೈತಕ್ಕೆ ನೀರು ಮಾಡಿಸ್ತಪ್ಪ ಅಂದ್ಬಿಡ್ತಾರೆ ಸರ್. ಅಲ್ಲಿ ತಗೊಳ್ಳಿ ಸರ್ ಜನ. ಈಗ ಕಾರ್ಮಿಕರು ಸಹಿತ ಗುತ್ತಿಗೆ ತಗೊಂಡ್ಬಿಡ್ತಾರಲ್ವಾ, ಕಳೆ ಗುತ್ತಿಗೆ ಮತ್ತೆ ಹಂಗೆ ಕೊಟ್ಟು ಕುಂದಿರ್ತಾರೆ ಒಬ್ಬೊಬ್ರು ಮತ್ತೆ ಕೊಟ್ಟು ಬಿಡ್ತೀವಿ ಸರ್. ಹಂಗಾದ್ರೆ ಅದೇ ಬೇಟ್ರ ಅದೇ ಬೇಟ್ರ ಸರ್, ಹೇಳಕ್ ಬರ್ದಲ್ರು. ಮಾಡ್ಕೊಂತಾರ ಬರ್ತಾರೆ ಸರ್ ಮನೆಗೆ. ಓಹೋ, ಅರ್ಧಕ್ಕೆ ಮಾರ್ದ ಮಾಡಲಿ ಏನೋ ಮಾಡಲಿ ಕೊಟ್ಟು ಸುಮ್ಮನೆ ಕುಂತು ಬಿಡ್ತಾರೆ ಸರ್. ಕುಂತು ಬಿಡೋದು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ಸರಿ, ಈಗ ನಿಮ್ಮ ಮನೆಗೋಸ್ಕರ ಭತ್ತ ಬೆಳ್ಕೊಳ್ತೀರಿ ಅಂತೀರಿ? ಹಾಂ, ಮನೆಗೋಸ್ಕರ ಬೆಳ್ಕೊಳ್ಳೇ. ಆ ಭತ್ತವನ್ನು ಸಾವಯವ ಪದ್ಧತಿಯಲ್ಲಿ ಬೆಳೀತಾರೋ ಅಥವಾ ಹೇಗೆ? ಇಲ್ಲ ಸರ್, ಸಾವಯವ ಗೊತ್ತಿರೋದಿಲ್ಲ ಸರ್. ಈಗ ರೈತರು ಈ ಕಡೆಗೆ ಸ್ವಲ್ಪ ಸಾವಯವದ ಕಡೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ನೀವು ಏನಾದರೂ ಆ ಥರ ಪ್ರಯೋಗಗಳನ್ನು ಮಾಡೋಕ್ಕಾಗಲ್ಲ ಸರ್. ಸಾವಯವದ್ದು ನಾವು ಮಾಡಿದ್ರೆ ಒಬ್ಬೊಬ್ಬರಿಗೆ ಇಳೆವರೇ ಆಗಿಲ್ಲ ಸರ್. ಸ್ವಲ್ಪ ನಾವು ಇದನ್ನೇ 10-26 ಡಿ ಎ ಪಿ ಕಾಂಪ್ಲೆಕ್ಸ್ ಸ್ವಲ್ಪ ಹೆಚ್ಚಿಗೆ ಬರಲ್ಲ. ಅವರು ಭೂಮಿ ಭಾಳ ಇದ್ದವ್ರು ಮಾಡ್ಕೊಂಡ್ರೆ ಅವ್ರಿಗೆ ವರ್ಕೌಟ್ ಆಗ್ಯಾ ಸರ್. ಈಗ ನೀವು ಕೃಷಿ ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯಧನಗಳನ್ನಾಗಲಿ ಅಥವಾ ಬೇರೆ ಏನಾದರೂ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿದ್ದೀರಿ, ಏನು ತೊಗೊಂಡಿದ್ದೀರಿ? ಸರ್, ನಾವು ಶೇಂಗಾ ಮಾತ್ರ ಬೆಸ್ಟ್ ತೊಗೊಂಡಿ ಸರ್. ಅವಾಗ ಶೇಂಗಾದ್ದು ಅಲ್ಲಲ್ಲ, ಸರ್ಕಾರದಿಂದ. ಸರ್ಕಾರದಿಂದ ಯಾವ ರೀತಿ ಆರ್ಥಿಕ ಸಹಾಯಗಳನ್ನು ಯಾವ್ದಕ್ಕಾದ್ರೂ ತೊಗೊಂಡಿದ್ದೀರಾ, ಹೇಗೆ? ಸರ್ಕಾರದಿಂದ ಏನಿಲ್ಲ ಸರ್, ಇದೇ ಸೇವಾ ಸಹಕಾರ ಸಂಘ ಸೊಸೈಟಿಯಿಂದ ಸರ್. ನಮ್ಮ ಸಾಲ ತೊಗೊಳ್ತೀರಿ? ಹ್ಞೂ. ಆದರೆ ಬೇರೆ ಏನಾದರೂ ಹನಿ ನೀರಾವರಿ ಆ ಥರದ್ದು? ಇಲ್ಲ ಸರ್, ಅದೇನಾದರೂ ನಮ್ದು ಫುಲ್ ನೀರು ಸರ್. ಅಥವಾ ನಿಮಗೆ ಸಬ್ಸಿಡಿಯಲ್ಲಿ ಏನಾದರೂ? ಏನಿಲ್ಲ ಸಬ್ಸಿಡಿ, ಏನಿಲ್ಲ ಸಬ್ಸಿಡಿ, ಏನಿಲ್ಲ ಸರ್. ಕಿಸಾನ್ ಸಮ್ಮಾನ್ ನಿಧಿ ಏನೇ ಅದು? ಅದು ವರ್ಷಕ್ಕೆ 6,000 ಏನೋ ಹಾಕ್ತಾರಲ್ವ? ಹಾಕ್ತಾರ? ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತಿದೆ? ಏನೋ ಒಂದು ಮೇಲೆ ಖರ್ಚಿಗೆ ಅದು ಕಳೆಯೋಕೆ ಸರ್ ಆಗ್ತದೆ ಸರ್. ಸರಿ, ಈಗ ಭತ್ತ ಬೆಳಿತೀರಿ, ಕಬ್ಬು ಬೆಳಿತೀರಿ, ಇದ್ರ ಬಗ್ಗೆ ಹೇಳಿದ್ರಿ. ನಿಮ್ಮ ಭಾಗದಲ್ಲಿ ಬಹಳ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಬಹಳ ಹೆಚ್ಚಾಗಿ ನಾವು ಬೆಳೆದ ನೀವು ಬೆಳೀತಾ ಇದ್ದೀವಿ? ನಾವು ಏಲಕ್ಕಿ ಬೆಳೆದಿವಿ ಸರ್. ಏಲಕ್ಕಿ ಬಾಳೆ ಬೆಳೀತೀವಿ? ಏಲಕ್ಕಿ ಬೆಳೆದಿರೋ ಸರ್ ನಾವು. ಏನು ಇದರ ವಿಶೇಷ? ಏಲಕ್ಕಿ ಬಾಳೆ ಸರ್ ಸ್ವಲ್ಪ ರೇಟ್ ಬೇಸ್ ಸಿಗ್ತದೆ ಸರ್. ಏಲಕ್ಕಿ 40-45 ರೂಪಾಯಿ ಒಂದು ಕೆ ಜಿ ಸರ್. ಅದು ಅದು ಇಳುವರಿ ಬೇಸ್ ಆಗ್ತದೆ, ದುಡ್ಡು ಕೂಡ ಬೇಸ್ ಆಗ್ತದೆ ಸರ್. ಅದು ದುಡ್ಡು ಚೆನ್ನಾಗೆ ಸರ್. ಎಷ್ಟು ಕೆ ಜಿ ಬರುತ್ತೆ ಗೊನೆ ನಿಮ್ಮದು? ಒಂದು ಗೊನೆ 14-12 ಕೆ ಜಿ ಬರ್ತದೆ ಸರ್. ಈ ಏಲಕ್ಕಿ ಬೆಳೆ ಬೆಳೆಯೋದಕ್ಕೆ ಭೂಮಿ ಸಿದ್ಧತೆ ಇತ್ಯಾದಿ ಎಲ್ಲ ಹೇಗೆ ಮಾಡ್ಕೊಳ್ತೀರಿ? ಏನಿಲ್ಲ ಸರ್, ಭೂಮಿ ಮತ್ತೆ ಮಡಿಕೆ ಬಿಡಿಸ್ತು ಸರ್. ಮಡಿಕೆ ಬಿಡಿಸಿ ಆಮೇಲೆ ಏನಿಲ್ಲ ಸರ್, ಒಬ್ಬ ಮನುಷ್ಯರ್ತಾನೆ ಸರ್, ಲೈನ್ ಹಚ್ಚಿ ಗಿಡ ಹಾಕ್ತಾನೆ ಸರ್. ಒಂದು ದಾರ ಬಡಿತಾರೆ ಸರ್, 4-4 ಒಡಿ ಒಂದು ಬಾಳೆ ಗಿಡ ಹಾಕ್ತೀವಿ ಸರ್. ಅಷ್ಟೇ ಸರ್. ಆಮೇಲೆ ಬಾಳೆ ಎಲ್ಲಿ ತರಿಸ್ತೀರಿ ನೀವು ಕಂದು? ಇಲ್ಲೇ ನಾವು ನಮ್ಮ ತೋಟಗಳಿಗೆ ಸಿಗ್ತದೆ ಸರ್ ಗಡ್ಡೆಗಳು. ಅದರ ಗುಣಮಟ್ಟ ಎಲ್ಲ ಹೇಗೆ ನೋಡ್ತೀರಿ, ಗೊತ್ತಾಗ್ತದೆ? ಗೊತ್ತಾಗ್ತದೆ ಸರ್. ಇಲ್ಲಿ ಗಡ್ಡೆ ತೊಗೊಂಡು ಸರ್, 9 ರೂಪಾಯಿಗೆ ಒಂದು ಕಿತ್ತೆ ಹಾಕ್ತಾರೆ ಸರ್. ಒಂದು ಗಡ್ಡೆ 9 ರೂಪಾಯಿ ಸರ್. ಅದನ್ನು ನಾವು ಏರಿಕೆ ಬಂದು ನಮ್ಮ ತೋಟಕ್ಕೆ. 1 ಎಕರೆಗೆ ಎಷ್ಟು ಕೊಡುತ್ತೆ? 900 ಕುಂದಿರ್ತದೆ ಸರ್. 900 ಗಿಡ ಕುಂದಿರ್ತದೆ ಸರ್. ಎಷ್ಟು ಎಕರೆ ಇದೆ ಬಾಳೆ ನಿಮ್ಮದು? 1 ಎಕರೆ ಇದೆ ಸರ್. 900 ಬಾಳೆ ಕಂದು ಹಾಕಿದ್ರಿ? 900 ಗಿಡ ಕುಂದಿರ್ತದೆ ಸರ್. ಪ್ರತಿ ವರ್ಷ ಬೆಳಿತೀರಿ? ಪ್ರತಿ ವರ್ಷ ಅಲಕ್ಕೆ ಐತೈತೆ ಸರ್. ವರ್ಷಕ್ಕೆ ಎಷ್ಟು ಬರುತ್ತೆ ಇಳುವರಿ? ಅದು ಸರ್ ಇಳುವರಿ ಒಂದು ಸುಮಾರು 1 ಎಕರೆ 1 ಲಕ್ಷ ರೂಪಾಯಿ ಮೇಲೆ ಆಗ್ತದೆ ಸರ್. ಲಾಭ ಆಗುತ್ತೆ? ಲಾಭ ಆಗ್ತದೆ. ಖರ್ಚೆಲ್ಲ ತೆಗೆದು? ಖರ್ಚೆಲ್ಲ ತೆಗೆದು ಒಂದು 50,000. ಹ್ಞೂ. 60,000 ರೂಪಾಯಿ ಖರ್ಚಾಗ್ತದೆ ಸರ್ ಅದಕ್ಕೆ. ಈಗ ಹೊಸದಾಗಿ ಕೃಷಿ ಮಾಡಬೇಕನ್ನುವಂತಹ ರೈತರಿಗೆ, ಯುವಕರಿಗೆ ಅಥವಾ ಕೃಷಿ ಕುಟುಂಬದ ಮಕ್ಕಳೇ ಇರ್ತಾರೆ, ರೈತರ ಮಕ್ಕಳೇ ಇರ್ತಾರೆ, ಅಂಥ ಮಕ್ಕಳಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಮತ್ತು ಅವ್ರು ಸರ್ ವ್ಯವಸಾಯ ಕಡೆಗೆ ಗಮನ ಕೊಟ್ಟರೆ ಮತ್ತು ವ್ಯವಸಾಯ ಮಾಡ್ಬೇಕಾಗ್ತದೆ. ಮತ್ತು ಯಾವಕಾಸರಿಗೆ ಗಮನ ಕೊಡಲಿಲ್ಲ ಮತ್ತು ಅವ್ರದ್ದು ಯಾರು ಊಟಿರ್ತಾ ಅವ್ರ ಊಟಿಗೆ ಹೋಗ್ಬೇಕಾಗ್ತದೆ. ಏನಾಗ್ತದೆ ಈಗ ಇತ್ತೀಚೆಗೆ ವ್ಯವಸಾಯದಲ್ಲಿ ವೆಚ್ಚ ಜಾಸ್ತಿ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ, ಲಾಭ ಕಮ್ಮಿ ಆಗ್ತದೆ ಅನ್ನೋ ಕಾರಣಕ್ಕೆ ಹುಡುಗರು ಎಲ್ಲ ನಗರ ಸೇರ್ತಾ ಇದ್ದಾರೆ. ಹೌದು ಹೌದು ಸರ್. ಮತ್ತೆ ನಿಜವಾಗ್ಲೂ ಈ ಸಮಸ್ಯೆ ಇದೆಯಾ? ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಆಗಲ್ವಾ? ಹೇಗೆ ಎಲ್ಲ ಸಮಸ್ಯೆ ಆಯ್ತು ಸರ್. ಮತ್ತೆ ನಾವು ಮಾಡೋ ಸಾಕು ರೈತಕ್ಕೆ, ಇನ್ನೇನಪ್ಪ ರೈತಕ್ಕೆ ನೀವೇನು ಮಾಡ್ತಾರೆ ಅಂತೀವಿ. ಹಿಂಗಾಯ್ತು. ಹಿಂಗಾಯ್ತು ಸರ್. ಅಂದ್ರೆ ಇದನ್ನ ಸೆಟ್ರೇಟ್ ಮಾಡ್ಕೊಳಕ್ ಆಗ್ಲಾರ್ದಂತ ಸ್ಥಿತಿ ತಲುಪಿದ್ವ ಹೇಗೆ? ಏನು ಹಂಗೇನಿಲ್ಲ ಸರ್, ಹಂಗೆ ಸುಧಾರಿಸಿ ಅಂತೀವಿ ಸರ್. ಹಂಗೆ ಮತ್ತೆ ಬಿಡುಗಡೆ ಇಲ್ಲ, ಮಾಡ್ಕೊಂಡು ಬಂದಲ್ಲಿ ಬಿಡುಗಡೆ ಅಂತ ಹಂಗೆ ಮಾಡ್ಕೊತೀವಿ. ಅಲ್ಲ, ನಿಮಗೆ ಅನಿವಾರ್ಯ? ಅನಿವಾರ್ಯ. ನಿಮ್ಮ ಮುಂದಿನ ಪೀಳಿಗೆಗೆ ಅವ್ರೇನು ಸರ್, ಮತ್ತೆ ನೋಡ್ಬೇಕು ಸರ್, ಅನುಕೂಲ ಅವ್ರ ಅನುಕೂಲ. ಹೇಗಿದೆ ನಿಮ್ಮ ಭಾಗದಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಜಾಸ್ತಿ ಇದೆಯಾ? 5-5 ಸರ್. 5 ನಿಮ್ಮ ಹಳ್ಳಿಗಳಲ್ಲಿ? 5 ಸರ್. ತೊಡಿಕೊಳ್ತಾ ಇದ್ದಾರೆ? ತೊಡಿಕೊಳ್ತಾರೆ ಸರ್. ಈಗ ನಿಮ್ಮಲ್ಲಿ ನೀರಾವರಿ ಇದೆ, ಭತ್ತ ಬೆಳಿತೀರಿ, ಕಬ್ಬು ಬೆಳಿತೀರಿ, ಬಾಳೆ ಬೆಳಿತೀರಿ, ಒಂದು ಕಾಲಕ್ಕೆ ನಿಮ್ಮಲ್ಲಿ ಶೇಂಗಾನು ಹೆಚ್ಚು ಬೆಳೀತಾ ಇದ್ರು? ಶೇಂಗಾ ಮಸ್ತ್ ಬೆಳೆದಿದೆ ಸರ್, ಸುಮ್ಮನೆ ಶೇಂಗಾ ಹಿಂದಿನ ಮಾತಿದು. ಹ್ಞೂ, 2 ವರ್ಷದ ಹಿಂದೆ ಸರ್. 2 ವರ್ಷದ ಹಿಂದೆ. ಇವಾಗ ಬೆಳಿಬೇಕು ಸರ್ ಶೇಂಗಾ ಅಂದರೆ ಬೀಜನೇ ಒಂದು 11,000 ರೂಪಾಯಿ ಬೀಜ ಆಗಿದೆ ಸರ್. ಹ್ಞೂ, ನಾಟಿ ಹಾಕೋ ಬೀಜ 11,000 ರೂಪಾಯಿ ಒಂದು ಕ್ವಿಂಟಲ್ ಸರ್. ಅದು ನಾವು ಕಡಲೆ ಕೊಡ್ಬೇಕಾದ್ರೆ ನಮ್ಗೆ ಅರ್ಧ ರೇಟ್ ಕೊಡ್ತಾರೆ ಸರ್, 5,000 ಕೊಡ್ತಾರೆ. 11,000 ಕೊಟ್ಟು ಬೀಜ ತಂದರೆ 5,000 ನಮ್ಮ ಶೇಂಗಾ ತಗೊಂತಾರೆ, 5-6,000. ಯಾಕೆ ಶೇಂಗಾ ಬೆಳೆದು ಬಿಟ್ರಿ ನೀವು? ಇಲ್ಲ ಸರ್, ಸ್ವಲ್ಪ ರೋಗ ಜಾಸ್ತಿ ಆಗಿಬಿಡುತ್ತೆ ಸರ್, ಹುಳುಗಳು ಜಾಸ್ತಿ ಆಗಿಬಿಟ್ಟು, ಎಲೆ ತಿನ್ನೋದು ಒಳ್ಳೆ ಇದಾಗಿಬಿಟ್ಟು ಎಫೆಕ್ಟ್ ಆಗಿಬಿಟ್ಟು ಕರ್ರಗಾಗಿಬಿಡೋದು ಸರ್ ಕಾಯಿಗಳು. ಹ್ಞೂ, ಕಾಯಿ ನನಗಡಲೆ ಕಾಯಿ. ಹ್ಞೂ, ರಾತ್ರಿ ಔಷಧ ಹೊಡೆದ್ಗಳು ಬಗ್ಗಿಲ್ಲ ಸರ್. ಹೌದಾ? ಆರಿಸಾರಿ ಸುಟ್ಟು ಸರ್ ಹುಳುಗಳು, ಅಂಥ ಹುಳುಗಳಿದ್ದು ಸರ್ ಮಣ್ಣು ಮಣ್ಣಾಗ ಒಕ್ಕಂಬಿಡ್ತು ಸರ್ ಕಡಲೆ. ಈಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಸರ್ಕಾರ ಕೃಷಿ ಇಲಾಖೆಯವರು ಹೌದ್ರಿ ರೈತರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹೌದ್ರಿ, ಕೇಂದ್ರ ಸರ್ಕಾರದವರು ಸಹಿತ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆ ಮೂಲಕ ರೈತರಿಗೆ ಭೂಮಿಗೆ ಅದರ ಗುಣಮಟ್ಟ ಎಷ್ಟಿದೆ, ಅದರ ಸಾರಾಂಶ ಎಷ್ಟಿದೆ, ಅದನ್ನೆಲ್ಲ ನೋಡಿಕೊಂಡು ಸರಿಯಾದ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಬಹುದು, ಇದರಿಂದ ನಿಮಗೆ ಆರ್ಥಿಕ ಹೊರೆ ತಪ್ಪುತ್ತೆ ಅಂತಕ್ಕಂಥದ್ದನ್ನು ಇಲಾಖೆಯವರು ಸಹಿತ ಪ್ರಚಾರ ಮಾಡ್ತಾ ಇದ್ದಾರೆ. ಹೌದು ಸರ್. ನೀವು ಇದಕ್ಕೆ ಎಂದಾದರೂ ಮುಂದಾಗಿದ್ರ? ಇಲ್ಲ ಸರ್, ಅದು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಹ್ಞೂ, ಮಾಡಿಸಲಿಲ್ಲ ಅವಾಗ, ಮಾಡಿಸ್ಬೇಕು ಸರ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನಿಮ್ಮ ಭಾಗದಲ್ಲಿ ರೈತರು ಮಾಡಿಸ್ತಾ ಇದ್ದಾರೆ? ಒಬ್ಬೊಬ್ಬರು ಮಾಡ್ಸರ್ ಸರ್. ಹ್ಞೂ, ಮಾಡ್ಸರ್. ನಿಮಗೆ ಗೊತ್ತಿದೆ ಯಾರ್ಯಾರು ಮಾಡಿಸಿದ್ದಾರೆ? ಇಲ್ಲ ಸರ್, ಒಬ್ಬರು ಒಂದಿಬ್ಬರು ಮಾಡಿಸಿದ್ದಾರೆ ಸರ್ ನಮ್ಮ ಗದ್ದೆ ಪಕ್ಕಕ್ಕೆ, ಮಲ್ಪನಗುಡಿಯವ್ರು ಅಂತ. ಹ್ಞೂ, ಅವರು ಕ್ಯೂರೇಟರ್ ಅಂತ, ಅವ್ರು ಮಣ್ಣು ಪರೀಕ್ಷೆ ಮಾಡಿಸಿದ್ರು ಸರ್. ಅವ್ರಿಗೆ ಯಾವ ರೀತಿ ಲಾಭ ಆಗಿದೆ ಮಣ್ಣು? ಲಾಭ ಪರವಾಗಿಲ್ಲ ಅಂದ್ರೆ ಸರ್. ಓಕೆ, ಒಳ್ಳೆಯದು ಗುರುನಾಥ್ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕಡ್ಡಿರಾಂಪುರ ಗ್ರಾಮದ ರೈತರಾದ ಗುರುನಾಥ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಂ ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳು. ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹಿರಿ ಹಿರಿ, ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹಿರಿ ಹಿರಿ, ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬ್ಯಾಗ. ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತಿ ಜನಕ ಜನಕ, ಬಿತ್ತಿಗ್ಯಾದ 60 ದಿನಕ ಕುಣಿಯುತೈತಿ ಜನಕ ಜನಕ, ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ, ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ, ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ, ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ, ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕಾರಣ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ. ಮಲ್ಲಿಗೆ ಒಂದು ಮೋಹಕ ಕಳೆಯು, ಕಳೆಯು ತೈತಿ ಬಿಳಿಯ ಕಳೆಯು. ಮಲ್ಲಿಗೆ ಒಂದು ಮೋಹಕ ಕಳೆಯು, ಕಳೆಯು ತೈತಿ ಬಿಳಿಯ ಕಳೆಯು. ಬದುಕು ತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ. ಬದುಕು ತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ. ಸತತ ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ. ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ, ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ. ಬಡ ಬೆಳೆಗಾರನ ಕೋಣು ಮುರಿಯುತ್ತೈತಿ, ಬಡ ಬೆಳೆಗಾರನ ಕೋಣು ಮುರಿಯುತ್ತೈತಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ, ಅರಳ ತೈತಿ ಮಲ್ಲಿಗೆ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹವಸು ರೆಡಿಯಾಗಿದೆ ನಮ್ಮ ಮನಸ್ಸು ಆಳಲು ಈ ಸ್ಪೇಸು ಕಪ್ಪನೆ ಮುತ್ತುಗಳು